ಈ ಹೈನುಗಾರಿಕೆ ಲಾಭದಾಯಕವಾಗಬೇಕಾದ್ರೆ ಕೆಲವೊಂದು ತಾಂತ್ರಿಕತೆಗಳನ್ನು ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ. ಬಹುಶಃ ಈ ವಿಚಾರವಾಗಿ ಪಾರಂಪರಿಕವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಸಹ ಬದಲಾಗ್ತಿರುವಂತಹ ಕಾಲಮಾನದಲ್ಲಿ ಹೊಸ ತಾಂತ್ರಿಕತೆಗಳನ್ನು ಬಳಕೆ ಮಾಡಿಕೊಳ್ಳೋದ್ರಿಂದ ಅವರಿಗೆ ಸರಾಗವಾಗಿ ಸುಲಭವಾಗಿ ಹಾಗೆಯೇ ಲಾಭದಾಯಕವಾಗಿ ಹೈನು ಉದ್ಯಮವನ್ನು ಅಳವಡಿಸಿಕೊಂಡು ಅವರು ಯಶಸ್ಸನ್ನು ಪಡೀಬಹುದು. ಈ ನಿಟ್ಟಿನಲ್ಲಿ ಒಂದಿಷ್ಟು ತಿಳುವಳಿಕೆ ಈ ಕಾರ್ಯಕ್ರಮದ ಮೂಲಕ ಸಿಗಲಿ ಅನ್ನೋದು ನಮ್ಮ ಆಶಯ. ಹೇಳಿ ಮಹದೇವಯ್ಯ ಅವರೇ, ನೀವು ತಿಳಿದ ಹಾಗೆ ಯಾವ ರೀತಿ ನಾವು ಲಾಭದಾಯಕವಾಗಿ ಹೈನು ಉದ್ಯಮವನ್ನು ಅಥವಾ ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಳ್ಬಹುದು? ಥ್ಯಾಂಕ್ ಯು ಸುಬ್ರಹ್ಮಣ್ಯ ಸರ್ ಅವರೇ. ರೈತ ಬಾಂಧವರಿಗೆಲ್ಲ ಸ್ವಾಗತವನ್ನು ಕೋರ್ತಾ ನಾನು ಕೆಲವು ನನ್ನ 30 ವರ್ಷದ ಅನುಭವದಲ್ಲಿ ಏನು ಹೈನುಗಾರಿಕೆಯಲ್ಲಿ ಬರ್ತಕ್ಕಂತ ಕಷ್ಟಗಳಿರ್ಬೋದು, ಆದ್ರೆ ಅದರಲ್ಲಿ ಜ್ಞಾನ ತಮ್ಮ ಹತ್ರ ಹಂಚ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ. ಅದನ್ನ ಹೇಗೆ ನಿವಾರಿಸ್ಕೊಂಡು ಉತ್ತಮವಾದ ಲಾಭದಾಯಕವಾದ ಹೈನುಗಾರಿಕೆ ಮಾಡಬಹುದು ಅನ್ನೋದನ್ನ ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡೋಕೆ ಇಷ್ಟಪಡ್ತೀನಿ. ಇಲ್ಲಿ ಹೈನುಗಾರಿಕೆ ಪಶುಪಾಲನೆ ಇವೆಲ್ಲ ಒಂದೇ. ನಮ್ಮ ದೇಶ ಬಹಳ ಏನು ಪ್ರಾಚೀನವಾದ ದೇಶ, ಈ ವಿಷಯದಲ್ಲಿ ಪಶುಪಾಲನೆಯಲ್ಲಿ ಬಹಳ ಪ್ರಾಚೀನವಾದ ಹಿನ್ನೆಲೆ ಇದೆ. ಈ ದೇಶಕ್ಕೆ ಆರ್ಯರ ಆಗಮನದಿಂದ ಪಶುಪಾಲನೆ ಬಹಳ ಹೆಚ್ಚಳವನ್ನ ಕಾಣ್ತು. ಅವರು ಬರುವಾಗಲೇ ಸುಮಾರು ಹೊಸ ಹೊಸ ತಳಿಗಳನ್ನ ಇಲ್ಲಿಗೆ ಪರಿಚಯಿಸಿದ್ರು ಅಂತ ಹೇಳಿ ಚರಿತ್ರೆ ಹೇಳುತ್ತೆ. ನಮ್ಮಲ್ಲೂ ಸಹ ಈ ಮೂಲ ಏನು ಈ ದೇಶದ ಮೂಲ ಭಾಗದಲ್ಲಿ ಏನೇನಿದ್ವು ಇವೆಲ್ಲ ಕ್ರಾಸ್ ಬ್ರೀಡಿಂಗ್ ಸಹ ಆಗಿ ಹೊಸ ಹೊಸ ತಳಿಗಳು ಸಹ ಉದ್ಭವ ಆದವು ಅಂತೇಳಿ ಚರಿತ್ರೆಯಲ್ಲಿದೆ. ಈ ಹೈನುಗಾರಿಕೆ ಪಶುಪಾಲನೆ ಇನ್ ಜನರಲ್ ಹೇಳೋದಾದ್ರೆ ಮತ್ತೆ ಕೃಷಿ ಎರಡನ್ನು ಬಿಡಿಸಲಾಗದ ಒಂದು ಸಂಬಂಧವನ್ನು ಏರ್ಪಟ್ಟಿವೆ. ಅವಿನಭಾವ ಸಂಬಂಧ ಅಂತ ಹೇಳ್ತೀವಲ್ಲ, ಆತರ ಬಿಡಿಸಲಾಗದ ಸಂಬಂಧ ಇದೆ. ಯಾಕೆ ಅಂತ ಅಂದ್ರೆ ಏನ್ ನಾವು ಸುಸ್ಥಿರ ಕೃಷಿ ಅಂತ ಹೇಳ್ತೀವೋ ಅದು ಸರಿಯಾದ ಕ್ರಮದಲ್ಲಿ ನಡಿಬೇಕು ಅಂತ ಅಂದ್ರೆ ಪಶುಪಾಲನೆ ಪಶುಪಾಲನೆ ಅಂತಂದ್ರೆ ಹೈನುಗಾರಿಕೆನು ಸೇರ್ಕೊಳ್ಳುತ್ತೆ, ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಪಶುಪಾಲನೆ ಅಂದ್ರೆ ಆಡು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ ಎಲ್ಲಾ ಸೇರ್ಕೊಳ್ಳುತ್ತೆ. ಈಗ ನಾನು ಹೆಚ್ಚಿಗೆ ಮಾತಾಡೋದು ಪಶುಪಾಲನೆ. ಜನರಲ್ ಆಗಿ ಒಂದಷ್ಟು ಮಾತು ಹೇಳುವಾಗ ನಾನು ಪಶುಪಾಲನೆ ಅಂತ ಪದವನ್ನು ಬಳಸ್ತೀನಿ. ಈ ಪಶುಪಾಲನೆಯನ್ನ ನಾವು ಎಲ್ಲಿ ನಿರುದ್ಯೋಗ ಸಮಸ್ಯೆ ಇದೆಯೋ ಅಲ್ಲಿ ಶಿಫಾರಸು ಮಾಡ್ತೀವಿ, ಎಲ್ಲಿ ಸರಿಯಾಗಿ ಬೆಳೆ ಬೆಳೆಯಕ್ಕಾಗಲ್ವೋ, ಎಲ್ಲಿ ಡ್ರಾಟಿಟ್ ಏರಿಯಾ ಇದೆಯೋ ಅಂದ್ರೆ ಬರಡು ಭೂಮಿ ಈ ತರ ಇದೆಯೋ ಅಂತ ಪ್ರದೇಶಕ್ಕೆ ಈ ಪಶುಪಾಲನೆ ಹೇಳಿ ಮಾಡಿಸ್ದಂಗೆ ಉತ್ತಮವಾದ ಆದಾಯವನ್ನು ಕೊಡ್ತಕ್ಕಂತ ಒಂದು ಉಪಕಸಬು ಅಂತ ಹೇಳ್ಬಹುದು. ಈ ಪಶುಪಾಲನೆಯಿಂದ ನಮಗೆ ಪ್ರಾಣಿಜನ್ಯ ಆಹಾರ ಸಿಗ್ತದೆ, ಅದು ಉತ್ಕೃಷ್ಟವಾದ ಆಹಾರ ಅಂತ ಎಲ್ಲ ವಿಜ್ಞಾನಿಗಳು ಹೇಳ್ತಾರೆ. ಯಾಕಂದ್ರೆ ಅದರಲ್ಲಿ ಎಸೆನ್ಸಿಯಲ್ ಅಮೈನೋ ಆಸಿಡ್ಸ್ ಇರ್ಬೋದು, ಎಸೆನ್ಸಿಯಲ್ ಫ್ಯಾಟಿ ಆಸಿಡ್ಸ್ ಇರ್ಬೋದು, ಎಲ್ಲ ಶರೀರಗತ ಆಗ್ತಕ್ಕಂತ ಉತ್ತಮವಾದ ಆಹಾರ ನಮ್ಗೆ ಸಿಗುತ್ತೆ. ಹಾಗಾಗಿ ನಾವು ಆರೋಗ್ಯದಿಂದ ಇರಬಹುದು. ಮತ್ತೆ ಮಣ್ಣಿನ ಆರೋಗ್ಯ ಸಹ ಚೆನ್ನಾಗಿರುತ್ತೆ. ಅದ್ರಲ್ಲಿ ಬರ್ತಕ್ಕಂತ ಉಪ ಉತ್ಪನ್ನ ಇದೆಯಲ್ಲ, ಈ ಸಗಣಿ ಇರ್ಬೋದು, ಮತ್ತೆ ಕುರಿಕೆ ಇರ್ಬೋದು, ಆಡ್ನಿಕ್ಕೆ ಇರ್ಬೋದು, ಅದನ್ನ ನಾವು ಹೊಲ ಗದ್ದೆಗಳಿಗೆ ಹಾಕಿದ್ರೆ ನಮ್ಮ ಮಣ್ಣಿನ ಆರೋಗ್ಯ ಸಹ ಚೆನ್ನಾಗಿರ್ತದೆ, ಅದು ತಮ್ಗೆಲ್ಲ ಗೊತ್ತಿರುವಂತದ್ದೇ. ಹಾಗೇನೆ ಆದಾಯದ ಮೂಲ ಈಗ ಮೊದ್ಲಿನಾಗೇನೆ ಇದು ಬರೀ ಉಪಕಸಬಾಗಿ ಉಳ್ಕೊಂಡಿಲ್ಲ, ಈಗ ಮೇನ್ ಉದ್ಯಮವಾಗಿ ಬೆಳೀತಾ ಇದೆ. 6.5% ಬೆಳವಣಿಗೆಯನ್ನ ಈ ಹೈನುಗಾರಿಕೆ ಕಾಣ್ತಾ ಇದೆ ಪ್ರತಿ ವರ್ಷ. ಮತ್ತೆ ಈ ಪೌಲ್ಟ್ರಿ ಬೆಳವಣಿಗೆ ಅಂತೂ ಬಹಳ ಇದೆ. ಹೀಗಾಗಿ ನಾವು ಈ ಪಶುಪಾಲನೆಯನ್ನ ಅಳವಡಿಸ್ಕೊಳ್ಳೋದ್ರಿಂದ ಉತ್ತಮವಾದ ಕೃಷಿ ಮತ್ತೆ ಆದಾಯವನ್ನ ಪಡೀಬಹುದು ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಮ್ಮ ದೇಶದಲ್ಲಿ ಸುಮಾರು 536 ದಶಲಕ್ಷ ಜಾನುವಾರುಗಳು ಇವೆ. ಇತ್ತೀಚೆಗೆ 20ನೇ ಏನು ಜಾನುವಾರು ಗಣತಿ ನಡೀತೋ ಅದರ ಪ್ರಕಾರ 536 ದಶಲಕ್ಷ ಜಾನುವಾರುಗಳಿವೆ. ಅದರಲ್ಲಿ ದನಗಳು 192 ಇದೆ, 192 ದಶಲಕ್ಷದಷ್ಟು. ಕ್ರಾಸ್ ಬ್ರೀಡ್ ಅನಿಮಲ್ಸ್ ಮಿಶ್ರ ತಳಿ ಹಸುಗಳು ಸುಮಾರು 50 ದಶಲಕ್ಷ ಇದೆ, ಮತ್ತೆ ದೇಶೀಯ ತಳಿಗಳು ಸುಮಾರು 142 ದಶಲಕ್ಷದಷ್ಟಿದಾವೆ. ಹಾಗೇನೆ ಕುರಿ 44 ದಶಲಕ್ಷದಷ್ಟಿದಾವೆ, ಮತ್ತೆ ಆಡು 148 ದಶಲಕ್ಷದಷ್ಟಿದಾವೆ, ಹೀಗೆ ಎಮ್ಮೆಗಳು 110 ದಶಲಕ್ಷದಷ್ಟು ಇದಾವೆ. ಇವನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಸುಸ್ಥಿರವಾದ ಒಂದು ಪಶುಪಾಲನೆ ಮಾಡೋದಾದ್ರೆ ನಾವು ಆದಾಯವನ್ನು ಗಳಿಸ್ಕೋಬಹುದು. ಈ ನಿಟ್ಟಿನಲ್ಲಿ ಹೇಳುವಾಗ ನಮ್ಮಲ್ಲಿ ಈಗಾಗಲೇ ನಾನು ಹೇಳ್ದಾಗೇನೆ ಹಾಲು ಉತ್ಪತ್ತಿ ನಮ್ಮ ದೇಶದಲ್ಲಿ 186 million tons ಇದೆ. 18-19 ನಾವು ಲೆಕ್ಕ ತಗೊಂಡಾಗ 186 million tons ಅಷ್ಟು ಹಾಲನ್ನ ನಾವು ಉತ್ಪತ್ತಿ ಮಾಡಿದೀವಿ ವರ್ಷದಲ್ಲಿ. ಅದು ಪ್ರಪಂಚದಲ್ಲೇ 25% ಅದು ಬರ್ತದೆ. ಇದಲ್ದೇನೆ ನಮ್ಮ ದೇಶಿ ಹಸುಗಳು ಇದಾವಲ್ಲ, ದೇಶಿ ಹಸುಗಳು ತುಂಬಾ ಉತ್ಕೃಷ್ಟವಾದ ಹಸುಗಳು ಅಂತ ಈಗಾಗಲೇ ಪರಿಗಣಿಸಿದೀವಿ ನಾವು. ಸುಮಾರು 60 million ಬುಲಕ್ಸ್ ಇದಾವಲ್ಲ, ಆ ಬುಲಕ್ಸ್ ಸುಮಾರು 2/3 ಹೊಲ ಗದ್ದೆಗಳನ್ನ ಉಳುವುದ್ರ ಜೊತೆಗೆ 15% ಏನು ಟೋಟಲ್ ಭಾರ ಎಳಿತಾವೋ ಈ ದೇಶದಲ್ಲಿ ಮಿಷಿನರೀಸ್, ಅದರಲ್ಲಿ 15% ಭಾರವನ್ನ ಅಂದ್ರೆ ಸಾಮಾನುಗಳನ್ನ ಸಾಗಿಸೋದಕ್ಕೆ ನಾವು ಉಪಯೋಗಿಸ್ತೀವಿ, ಅದ್ರಲ್ಲಿ 15% ಕೆಲಸವನ್ನ ನಿರ್ವಹಿಸ್ತಾ ಇದ್ದೇವೆ. ಅಷ್ಟೊಂದು ನಮ್ಮ ದೇಶೀಯ ರಾಸುಗಳು ಒಂದು ಉಪಯೋಗ ಬರ್ತಾ ಇದಾವೆ. ಕೆಲವು ರಾಸುಗಳ ತಳಿಗಳನ್ನ ನಾನು ಹೆಸರಿಸೋದಾದ್ರೆ, ಈ ಭಾರ ಎಳೆಯುವ ತಳಿಗಳಿಗೆ ಬರೋದಾದ್ರೆ ನಗೋರಿ ಅಂತಕ್ಕಂತ ಒಂದು ತಳಿ ರಾಜಸ್ಥಾನದಲ್ಲಿದೆ, ಮಾಳ್ವಿ ಮಧ್ಯಪ್ರದೇಶದ್ದು, ಕೇರಿಗರ್ ಅಂತಕ್ಕಂತ ಉತ್ತಮ ತಳಿ ಉತ್ತರ ಪ್ರದೇಶದ್ದು. ನಮ್ಮ ರಾಜ್ಯದ ತಳಿಗಳಾದವು ಹಳ್ಳಿಕಾರ್, ಅಮೃತ ಮಹಲ್, ಕಿಲಾರಿ, ಕೃಷ್ಣ ವ್ಯಾಲಿ, ಇವೆಲ್ಲ ಬಹಳ ಉತ್ತಮವಾದ ತಳಿಗಳಾಗಿದ್ದಾವೆ. ಮತ್ತೆ ಹಾಲು ಮತ್ತೆ ಕೆಲಸಕ್ಕೆ ದುಡಿಮೆಗೆ ಎರಡಕ್ಕೂ ಹೆಸರುವಾಸಿಯಾದ ತಳಿಗಳು ಸಹ ಇದ್ದಾವೆ ನಮ್ಮ ದೇಶದಲ್ಲಿ. ಅತ್ಯುತ್ತಮವಾದವು, ಪ್ರಪಂಚಕ್ಕೆ ಅತ್ಯುತ್ತಮವಾದ ತಳಿಗಳಂತ ಇವು ಹೆಸರು ತಗೊಂಡಿದ್ದಾವೆ. ನಿಮಾರಿ, ಟಾಂಗಿ, ಹರಿಯಾಣ ಅಂತಕ್ಕಂತ ಒಂದು ತಳಿ, ಉತ್ತರ ಪ್ರದೇಶದ ಮೇವಾತಿ, ರಾಜಸ್ಥಾನದ ರತಿ, ಆಂಧ್ರ ಪ್ರದೇಶದ ಒಂಗೋಲು, ಕರ್ನಾಟಕದ ಕೃಷ್ಣ ವ್ಯಾಲಿ, ರಾಜಸ್ಥಾನ ಥಾರ್ಪಾರ್ಕರು, ಗುಜರಾತ್ನ ಕಾಂಗ್ರೇಜು, ಇವೆಲ್ಲ ಕೆಲಸ ಮಾಡೋದ್ರ ಜೊತೆಗೆ ಹಾಲೇನೋ ಕಡಿಮೆ ಆಗಿರ್ಬೋದು, ಬಟ್ ಒಳ್ಳೆ ಕ್ವಾಲಿಟಿ ಮಿಲ್ಕ್ ಅನ್ನ ಕೊಡ್ತೇವೆ. ಆ ಕ್ವಾಲಿಟಿ ಮಿಲ್ಕ್ ಅಂತಂದ್ರೆ ಪೋಷಕಾಂಶಗಳ ವಿಷಯದಲ್ಲಿ ನಾವು ಹೇಳೋದಾದ್ರೆ A2 ಪ್ರೋಟೀನ್ ಇರ್ತದೆ, ಮತ್ತೆ ಪೋಷಕಾಂಶಗಳ ಪ್ರಮಾಣ ಸಹ ಈ ತಳಿಗಳಲ್ಲಿ ಹೆಚ್ಚಿಗೆ ಇರ್ತದೆ. ಪ್ರಮಾಣ ಕ್ವಾಂಟಿಟಿ ಆಫ್ ಮಿಲ್ಕ್ ಪ್ರೊಡಕ್ಷನ್ ಏನಿದೆಯೋ ಅದು ಕಡಿಮೆ ಇರಬಹುದು, ಪೋಷಕಾಂಶಗಳ ಪ್ರಮಾಣ ಹೆಚ್ಚಿಗೆ ಇರುತ್ತೆ. ಹಾಗಾಗಿ ನಾವು ಏನು ಮಿಶ್ರ ತಳಿ ಹಸುಗಳ ಜೊತೆಗೆ ಇವನು ಸಾಕೋದು, ನಾ ಈ ಮೂಲಕ ಎಲ್ರು ರೈತ ಬಾಂಧವರು ಕೇಳ್ಕೊಳ್ಳೋದು ಇಷ್ಟೇ, ಮಿಶ್ರ ತಳಿ ಹಸುಗಳ ಜೊತೆಗೆ ಇವನು ಸಾಕಿ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತೆ ಇದಿಷ್ಟು ಪೀಠಿಕೆಯನ್ನ ಹೇಳಿ ನಾನು ಏನು ಆಧುನಿಕ ಹೈನುಗಾರಿಕೆಯಲ್ಲಿ ಏನೆಲ್ಲ ಕ್ರಮಗಳನ್ನ ಅಳವಡಿಸ್ಕೊಂಡ್ರೆ ಸುಸ್ಥಿರವಾದ ಲಾಭದಾಯಕವಾದ ಒಂದು ಹೈನುಗಾರಿಕೆಯನ್ನ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಡಕ್ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾವು 500 ರಾಸುಗಳ ಆಯ್ಕೆ, ನಾವು ಎಷ್ಟೇ ಫೀಡಿಂಗ್ ಮಾಡಬಹುದು, ಎಷ್ಟೇ ಒಳ್ಳೆ ಕ್ವಾಲಿಟಿ ಹುಲ್ ಬೆಳಿಬಹುದು, ಎಷ್ಟೇ ತರದ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಅನ್ನ ನಾವು ಅಳವಡಿಸ್ಕೊಂಡ್ರು ಸಹ ಅದರಲ್ಲಿ ಒಳ್ಳೆ ತಳಿಗಳಿಲ್ಲ ಅಂತ ಅಂದ್ರೆ ಇಳುವರಿ ಕಡಿಮೆ ಆಗ್ಬಿಡುತ್ತೆ, ಆವಾಗ ಲಾಭ ಅಷ್ಟೊಂದು ಇರೋದಿಲ್ಲ. ಹೌದು, ಅದಕ್ಕೋಸ್ಕರ ನಾವು ತಳಿ ಆಯ್ಕೆಗೆ ನಾವು ಹೆಚ್ಚಿಗೆ ಗಮನ ಕೊಟ್ಟು ತಳಿ ಆಯ್ಕೆನೂ ಸಹ ಮಾಡ್ಕೋಬೇಕಾಗ್ತದೆ. ಇಲ್ಲಿ ತಳಿ ಆಯ್ಕೆ ಹೇಗ್ ಮಾಡೋದು, ನಮ್ಮ ಉದ್ದೇಶ ಹಾಲು ಉತ್ಪತ್ತಿ ಮಾಡುವುದು ಈ ಕೆಲಸಕ್ಕಲ್ಲ, ಅಥವಾ ಬೇರೆ ಇನ್ಯಾವುದು ಮೀಟ್ ಪ್ರೊಡಕ್ಷನ್ಗೂ ಅಲ್ಲ, ಹಾಲು ಉತ್ಪತ್ತಿಗೆ ನಾವು ಈಗ ಮಾತಾಡ್ತಾ ಇರೋದ್ರಿಂದ ಹಾಲು ಉತ್ಪತ್ತಿಗೆ ಏನೆಲ್ಲ ಗುಣಗಳು ಇರಬೇಕು ಹಸುಗಳಲ್ಲಿ ಅನ್ನೋದನ್ನ ತಮಗೆ ತಿಳಿಸ್ಕೊಡ್ತೀನಿ. ನಮ್ಮ ದೇಶದಲ್ಲಿ ಹೆಚ್ಚಿಗೆ ಹಾಲು ಉತ್ಪತ್ತಿ ಕಾರಣವಾದವು ಎರಡು ತಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು HF ಮತ್ತೆ ಇನ್ನೊಂದು JCS. ರೆಡ್ಡೇನು ಸಹ ಇದೆ, ಅಲ್ಲಲ್ಲಿ ಕಡಿಮೆ ಇದೆ. ಈ HF ಮತ್ತೆ ಜರ್ಸಿ ತಳಿಗಳು ನಮ್ಮ ದೇಶಕ್ಕೆ ಚೆನ್ನಾಗಿ ಹೊಂದ್ಕೊಂಡಿದ್ದಾವೆ, ಅದರಲ್ಲಂತೂ ಜರ್ಸಿ ಅಂತಲೂ ಬಹಳ ಹೊಂದ್ಕೊಂಡಿದೆ. ಈ ತಳಿಗಳನ್ನ ನಾವು ಇಟ್ಕೋಬೇಕಾಗುತ್ತೆ. ಎರಡನ್ನೂ ಸಾಕೋದು ಬಹಳ ಒಳ್ಳೇದು, ಯಾಕೆಂದ್ರೆ ಇಲ್ಲಿ ಬರೀ ಕ್ವಾಂಟಿಟಿಗೆ ನಾವು ಗಮನ ಕೊಡೋದು ಒಳ್ಳೇದಾಗಲ್ಲ, ಕ್ವಾಲಿಟಿಗೂ ಸಹ ಗಮನ ಕೊಡ್ಬೇಕು. ನಮ್ಗೆ HF ಅಲ್ಲಿ ಪ್ರಮಾಣ, ಹಾಲಿನ ಪ್ರಮಾಣ ಹೆಚ್ಚಿಗೆ ಬರುತ್ತೆ, ಆದ್ರೆ ಹಾಲಿನ ಗುಣಮಟ್ಟ ಅಷ್ಟೊಂದು ಇರೋದಿಲ್ಲ. ಯಾಕೆ ಅಂತಂದ್ರೆ ಅದ್ ಜೆನೆಟಿಕ್ ಕ್ಯಾರೆಕ್ಟರ್ ಆಗಿ ಅದು ಅನುವಂಶ ಗುಣ ಆ ರೀತಿ ಇದೆ. ಹಾಗಾಗಿ ಅದ್ರ ಜೊತೆಗೆ ಈಗ ಒಂದು 5 ಹಸುಗಳು HF ಇದ್ರೆ ಒಂದೆರಡೋ ಮೂರೋ ಜರ್ಸಿ ಇಟ್ಕೊಳ್ಳೋದು ಒಳ್ಳೇದು. ಈಗ 500 ರಾಸುಗಳ ಗುಣ ಲಕ್ಷಣಗಳು ಹೇಗಿರ್ಬೇಕು, ಫಸ್ಟ್ ನಾವು ನೋಡಿದಾಗ ನೀವು ಈಗ ಹೈನುಗಾರಿಕೆಯನ್ನ ಪ್ರಾರಂಭ ಮಾಡ್ತಾ ಇದೆ ಅಂತ ಇಟ್ಕೊಂಡ್ರೆ ಕಡಿಮೆ ಹಸುಗಳಿಂದ ಪ್ರಾರಂಭ ಮಾಡಬೇಕು, ಹೆಚ್ಚಿಗೆ ಹಸುಗಳನ್ನ ಕೊಂಡ್ಕೊಂಡು ಸ್ಟಾರ್ಟ್ ಮಾಡಕ್ ಹೋಗ್ಬಾರ್ದು. ಒಂದು 5 ಹಸುಗಳಿಂದ ಈಗ ಸಾಮಾನ್ಯವಾಗಿ ಮಧ್ಯಮ ರೈತರಿಗೆ ನಾನು ಈ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ, ಸಣ್ಣ ಮತ್ತು ಮಧ್ಯಮ ರೈತರಿಗೋಸ್ಕರನೇ, 5 ಹಸುಗಳಿಂದ ಪ್ರಾರಂಭ ಮಾಡೋದು ಒಳ್ಳೇದು, ಅಥವಾ ಇನ್ನೂ ಕಡಿಮೆಯಿಂದ ಪ್ರಾರಂಭ ಮಾಡೋದು ಒಳ್ಳೇದೇ. 5 ಹಸುಗಳಾದ್ರೆ ಓಕೆ, ನಮ್ಗೆ ಆದಾಯ ಅಷ್ಟೇನು ಕಡಿಮೆ ಆಗಲ್ಲ, ಸ್ವಲ್ಪ ಮೀಡಿಯಂ ಆಗಿ ಆದಾಯ ಬರ್ತಾ ಇರ್ತದೆ, ಅದಕ್ಕೋಸ್ಕರ 5 ಹಸುಗಳು ಹೇಳ್ತಾ ಇರ್ತೀನಿ. ಇಲ್ಲಿ ಫಸ್ಟ್ ನೀವು ನೋಡಿದಾಗ ಮುಖದಿಂದ ಏನೇನ್ ಗುಣಲಕ್ಷಣಗಳು ಇದೆ ನೋಡ್ಕೊಂಡು ಹೋಗ್ಬೇಕು. ಫಸ್ಟ್ ಮುಖದಿಂದ ಹೇಳ್ತೀನಿ, ಮುಖ ಅಲ್ಲಿ ಕಣ್ಣು ಅಗಲವಾಗಿ ಕಾಂತಿಯುತವಾಗಿರ್ಬೇಕು, ಮೂಗಿನ ಒಳ್ಳೆ ಅಗಲವಾಗಿ ಸದೃಢವಾಗಿರ್ಬೇಕು, ದವಡೆ ಮೂಗಿನ ಒಳ್ಳೆ ಇವೆಲ್ಲ. ಮತ್ತೆ ಹಾಗೆ ಮೇಲಕ್ಕೆ ಹೋದ್ರೆ ಕತ್ತು ನೀಳವಾಗಿ ಇರ್ಬೇಕು. ಗಂಧಗಳು ಅಂತ ಹೇಳ್ತೀವಲ್ಲ, ಕತ್ತಿನ ಕೆಳಗೆ ನೇತಾಡ್ತಾ ಇರತ್ತಲ್ಲ, ಆ ಗಂಧಗಳು ಹೆಚ್ಚಿಗೆ ಇರಬಾರ್ದು, ನೀಳವಾಗಿ ಉದ್ದಕ್ಕೆ ಇರ್ಬೇಕು. ಆಮೇಲೆ ಬೆನ್ನಿಗೆ ಬಂದ್ರೆ ಬೆನ್ನು ಮಟ್ಟಸವಾಗಿ ಇರ್ಬೇಕು, ಮಟ್ಟಸವಾಗಿ ಸ್ವಲ್ಪ ಅಗಲಾಗಿಯೇ ಇರ್ಬೇಕು. ಮತ್ತೆ ಹಿಂಭಾಗಕ್ಕೆ ಬಂದಾಗ ಹಿಂಭಾಗದಿಂದ ನಾವು ನೋಡಿದಾಗ ಹಸುವನ್ನ ಕಾಲು ನೆಟ್ಟಗಿರ್ಬೇಕು, ಕಾಲು ನೆಟ್ಟಗಿದ್ದು ಕೆಚ್ಚಲನ್ನ ಒತ್ತಿದೆ, ಒತ್ಕೊಂಡು ನಿಂತಿದೆ ಆ ಭಾರವನ್ನ, ಕೆಚ್ಚಲಿನ ಭಾರವನ್ನ ಅಂತ ಅದಕ್ಕೆ ಭಾಷವಾಗ್ಬೇಕು. ಹಿಂದ್ಗಡೆಯಿಂದ ನಿಂತ್ಕೊಂಡು ನೋಡಿದಾಗ ದಿಟ್ಟಿ ಗಾಲು ಇರಬಾರ್ದು, ಆ ಕಡೆ ಈ ಕಡೆ ಕಾಲು ಅಗಲ್ಕಿರ್ಬಾರ್ದು, ಸ್ಟ್ರೈಟ್ ಆಗಿರ್ಬೇಕು. ಅದನ್ನ ಸೈಡ್ ಇಂದ ನೋಡಿ ನೀವು ತಿಳ್ಕೊಬೇಕು, ಆಲ್ಮೋಸ್ಟ್ ಸ್ಟ್ರೈಟ್ ಆಗಿರ್ಬೇಕು, ಒಂದ್ ಸ್ವಲ್ಪ ಬಾಗಿರ್ಬೇಕು, ತುಂಬಾ ಬಾಗಿರ್ಬಾರ್ದು, ಆಲ್ಮೋಸ್ಟ್ ಸ್ಟ್ರೈಟ್ ಆಗಿರ್ಬೇಕು ಅದು. ಮತ್ತೆ ಮುಂಗಾಲು ಗುಂಡಕ್ಕಿದ್ದು ಗೊರಸು ಹೆಚ್ಚಿಗೆ ಅಗಲ ಇರ್ಬೋದು, ಗುಂಡಕ್ಕೆ ಕಾಂಪ್ಯಾಕ್ಟ್ ಆಗಿರ್ಬೇಕು, ಹೊಂದ್ಕೊಂಡಿರ್ಬೇಕು. ಮತ್ತೆ ಏನು ರಕ್ತನಾಳಗಳು ಕೆಚ್ಚಲು ಹೋಗ್ತವೋ ಅವು ಎದ್ದು ಕಾಣಿಸ್ತಾ ಇರ್ಬೇಕು, ಆ ರಕ್ತನಾಳಗಳು ಅಂಕು ಡೊಂಕಾಗಿರ್ಬೇಕು, ಆದಷ್ಟು ಅಂಕು ಡೊಂಕು. ಅದನ್ನ ನೀವು ಬೇರೆ ಹಸುಗಳು ನೋಡಿ ಸ್ವಲ್ಪ ಕಂಪೇರ್ ಮಾಡ್ಕೋಬೇಕು, ಎಷ್ಟು ಅಂಕು ಡೊಂಕು ಅವಕ್ಕೆಲ್ಲ ನಾವು ಮೆಜರ್ಮೆಂಟ್ ಅನ್ನ ಇಲ್ಲಿ ಹೇಳೋ ಕಷ್ಟ ಆಗ್ತದೆ, ಅಂಕು ಡೊಂಕಾಗಿರ್ಬೇಕು. ಮತ್ತೆ ಈಗ ಕೆಚ್ಚಲು ವಿಷಯ ಬರ್ತೀನಿ, ಕೆಚ್ಚಲು ಬಹಳ ಇಂಪಾರ್ಟೆಂಟ್ ಇಲ್ಲಿ, ಕೆಚ್ಚಲು ಹೇಗಿರ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಹಿಂದ್ಗಡೆ ರೇರ್ ಅಡ್ಡರ್ ಅಂತೀವಿ, ಹಿಂದ್ಗಡೆ ಕೆಚ್ಚಲು ಹಿಂದ್ಕೆ ಹೆಚ್ಚಿಗೆ ಊದ್ಕೊಕ್ ಹೋಗ್ಬಾರ್ದು, ಒಳಗೆ ಹೆಚ್ಚಲಾಗೆ ಇರ್ಬೇಕು, ಮುಂದ್ಗಡೆನು ಅಷ್ಟು ಹೆಚ್ಚಿಗೆ ಉಬ್ಕೊಂಡಿರ್ಬಾರ್ದು. ಮತ್ತೆ ಆ ಹಿಂದ್ಗಡೆ ಏನು ಹಾಲು ಉತ್ಪತ್ತಿಯ ಗ್ರಂಥಿಗಳಿದಾವೋ ಅವೆಲ್ಲ ಸ್ವಲ್ಪ ಎದ್ದು ಕಾಣಿಸ್ತಾ ಇರ್ಬೇಕು. ಓವರ್ಆಲ್ ಕೆಚ್ಚಲು ಉಬ್ಕೊಂಡ್ಬಾರ್ದು, ಹಾಲು ಉತ್ಪತ್ತಿ ಮಾಡುವ ಗ್ರಂಥಿಗಳು ಮಾತ್ರ ಉಬ್ಬಿರ್ಬೇಕು. ಈ ಮುಂದ್ಗಡೆ ಇದೆಯಲ್ಲ ಮುಂದ್ಗಡೆ ಭಾಗ, ಅದು ಸಹ ಉಬ್ಬಿರ್ಬಾರ್ದು, ಅದು ಸ್ಲೋಪ್ ಆಗಿ ಇದ್ದು ಹೊಟ್ಟೆಗೆ ಅಟ್ಯಾಚ್ ಆದಂಗೆ ಇರ್ಬೇಕು, ಸ್ಲೋಪ್ ಆಗಿ ಸ್ಲೋಪ್ ಆಗಿ ಹೋಗ್ಬಿಟ್ಟು ಅಟ್ಯಾಚ್ ಆಗಿರ್ಬೇಕು. ಮತ್ತೆ ಆ ತೊಟ್ಟುಗಳು ರೌಂಡ್ ಶೇಪ್ ಇರ್ಬೇಕು, ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರ್ಬೇಕು, ನಾಲ್ಕು ನಾಲ್ಕು ಕಡೆ ಸರಿಯಾಗಿರ್ಬೇಕು, ಅದಕ್ಕೆ ಅದಕ್ಕಿಂತ ಹೆಚ್ಚಿನ ತೊಟ್ಟುಗಳು ಇರಬಾರದು. ಮತ್ತೆ ಕೆಚ್ಚಲನ್ನ ನಾವು ಎರಡು ಕಡೆನು ಅಮುಕಿ ಕೆಳಗಡೆಯಿಂದ ಮೇಲ್ಗಡೆಗೆ ಅಮುಕ್ತಾ ಹೋಗ್ಬೇಕು, ಅಲ್ಲೆಲ್ಲಾರು ಗಂಟುಗಳು ಇದ್ರೆ ಅಲ್ಲಿ ಏನೋ ತೊಂದರೆ ಇದೆ ಅಂತ ಹೇಳಿ ಗಂಟುಗಳಲ್ಲಿ ಇರಬಾರ್ದು. ಹಾಲು ಕರೆದ್ಮೇಲೆ ಹಾಲೇನಾದ್ರು ಕರೀತಾ ಇದ್ರೆ ಹಸು ಹಾಲು ಕರೆದ ತಕ್ಷಣ ಅದು ಕೊಲ್ಯಾಪ್ಸ್ ಆಗ್ಬೇಕು, ಮಡಚ್ಕೊಂಡು ಸಣ್ಣ ಆಗ್ಬಿಡ್ಬೇಕು. ಮತ್ತೆ ವಾರ್ಟ್ಸು ಅದು ಇದು ನರವುಲಿ ಅಂತ ಹೇಳ್ತೀವಲ್ಲ ಅದ್ಯಾವುದು ಇರಬಾರ್ದು. ಹಾಲು ಕರೆಯುವಾಗ ಸ್ಪ್ರೇ ಆದಂಗ್ ಬರಬಾರ್ದು, ಅದು ದಪ್ಪಾಗಿ ಬರಬೇಕು. ಹಾಗಾಗಿ ಅದು ದಪ್ಪಾಗಿ ಬರ್ಬೇಕಾದ್ರೆ ತೊಟ್ಟು ಸಹ ಸ್ವಲ್ಪ ದಪ್ಪ ಇರ್ಬೇಕು, ಉದ್ದ ಒಂದು 5.5 ಸೆಂಟಿಮೀಟರ್ ಅಷ್ಟು ಉದ್ದ ಇರ್ಬೇಕು, ಅದರಲ್ಲಿ ತೊಟ್ಟಿನ ಬುಡ ಸಹ ಇರ್ಬೇಕು. ಯಾಕಂದ್ರೆ ಮಿಲ್ಕಿಂಗ್ ಮಿಷಿನ್ ಅಲ್ಲಿ ಆ ತೊಟ್ಟಿನ ಬುಡ ಇದೆ ಚೆನ್ನಾಗಿ ಕಚ್ಕೊಳ್ಳುತ್ತೆ, ಮಿಲ್ಕಿಂಗ್ ಮಿಷಿನ್ ಅಲ್ಲಿ ಹಾಲು ಕರೆಯಕ್ಕೆ ಸರಾಗುವಾಗ್ತದೆ. ಹೀಗೆ ಇದಿಷ್ಟ ನೋಡ್ಬೇಕು. ಅಡ್ಡರ್ ಹಿಂದ್ಗಡೆ ಅಡ್ಡರ್ ಅಗಲ ಎಷ್ಟು ಇರ್ಬೇಕು ಅಂತ ಅಂದ್ರೆ 5.5 ಅಂಗಲ್ದಷ್ಟು ಅಗಲ ಇರ್ಬೇಕು. ಒಂದೊಂದು ಕ್ವಾರ್ಟರ್ ಇದೆಯಲ್ಲ ಅದು 5.5 ಅಂಗಲ್ದಷ್ಟು ಅಗಲ ಇರ್ಬೇಕು, ಎರಡು ಕ್ವಾರ್ಟರ್ ಆಗ್ತದೆ. ಆಕ್ಚುಲಿ 4 ಕ್ವಾರ್ಟರ್ ಅಡ್ಡರ್ ಇರೋದು, ಹಿಂದ್ಗಡೆ 2 ಮುಂದ್ಗಡೆ 2. ನಾವು ಹಿಂದ್ಗಡೆಯಿಂದ ನೋಡಿದಾಗ ಅಥವಾ ಅಳತೆ ಮಾಡಿದಾಗ ಅದರ 1 ಕ್ವಾರ್ಟರ್ ಅಗಲ ಅಂದ್ರೆ ಒಂದು ಕೆಚ್ಚಲು ಭಾಗದ ಅಗಲ 5.5 ಅಂಗಲ್ದಷ್ಟು ಇರ್ಬೇಕು. ಮತ್ತೆ ಹಿಂದ್ಗಡೆ ಕಾಲ್ ಇದೆಯಲ್ಲ ಆ ಮಂಡಿ, ಆ ಮಂಡಿಯಿಂದ ಒಂದು ಗೆರೆಯನ್ನ ಸಮಾನಾಂತರವಾಗಿ ಎಳೆದ್ರೆ ಹೆಚ್ಚು ಅಂತ ಅಂದ್ರೆ ಆ ಕೆಚ್ಚಲಿನ ತೊಟ್ಟಿಗೆ ಬರ್ಬೇಕಾಗ್ತದೆ, ಅದಕ್ಕಿನ್ನ ಮೇಲಕ್ ಹೋಗ್ಬಾರ್ದು. ಯಾಕೆಂದ್ರೆ ಆತರ ಆದಾಗ ಆ ಅಡ್ಡರ್ ಹೆಚ್ಚಿಗೆ ಕೆಳಗ್ ಬಂತು ಅಂತ ಹೇಳಿ, ಕೆಚ್ಚಲು ಹೆಚ್ಚಿಗೆ ಕೆಳಗಿದ್ದಷ್ಟು ಅದು ಸ್ವಿಂಗಿಂಗ್ ಆಗ್ತಾ ಇರ್ತದೆ. ಮತ್ತೆ ಸ್ವಿಂಗಿಂಗ್ ಅಂದ್ರೆ ಪೆಂಡಲಸ್ ಅಡ್ಡರ್ ಇದ್ರೆ ಕೆಚ್ಚಲು ಬಾವು ಹೆಚ್ಚಿಗೆ ಆಗ್ತದೆ ಅಂತೇಳಿ ಈ ಜೆನೆಟಿಕ್ ಕ್ಯಾರೆಕ್ಟರ್ ಇಂದ ನಾವು ಹೇಳ್ಬಹುದು. ಅದಷ್ಟು ಇರ್ಬಾರ್ದು, ಒಳಗೆ ಹೆಚ್ಚಲಾಗಿ ಈ ತರ ಕಾಂಪ್ಯಾಕ್ಟ್ ಆಗಿ ಯೂನಿಫಾರ್ಮ್ ಆಗಿ ತುಂಬುಗೆಚ್ಚಲು ಒಳಗಡೆ ಇರ್ಬೇಕು. ಇದು ಬಹಳ ಮುಖ್ಯ. ಯಾಕೆಂದ್ರೆ ನಾವು ಒಂದು ಹಸುವನ್ನ ನೋಡಿ ಕೊಂಡ್ಕೊಳ್ಳುವಾಗ ಎಲ್ಲಾ ಭಾಗಕ್ಕೂ ಒಂದು 10 ಮಾರ್ಕ್ಸ್ 20 ಮಾರ್ಕ್ಸ್ ಹಿಂಗ್ ಕೊಡ್ತಾ ಹೋಗ್ತೀವಿ, ಬಟ್ ಕೆಚ್ಚಲಿಗೆ 40 ಮಾರ್ಕ್ಸ್ ಇದೆ. ಹಾಗಾಗಿ ನಾವು ಕೆಚ್ಚಲನ್ನ ಹೆಚ್ಚಿಗೆ ನೋಡಿ ನಾವು ಪರ್ಚೇಸ್ ಮಾಡ್ಬೇಕು. ಮತ್ತೆ ಸ್ಕಿನ್ ಹೆಂಗಿರ್ಬೇಕು ಅಂತಾರೆ, ಎಳೆದ್ರೆ ಲೂಸ್ ಸ್ಕಿನ್ ಇರ್ಬೇಕು, ಎಳೆದ್ರೆ ಬರ್ಬೇಕು, ಮುದುಕು ಚರ್ಮ ಬರುತ್ತಲ್ಲ ಆತರ ಬರ್ಬೇಕು, ಕೂದಲ ತುಣುಕಿರ್ಬೇಕು, ಶೈನಿ ಇರ್ಬೇಕು, ಇದನ್ನೆಲ್ಲ ನೋಡಿ ನಾವು ರಾಸುವನ್ನ ಪರ್ಚೇಸ್ ಮಾಡ್ಬೇಕು. ಈ ತರ ಕ್ಯಾರೆಕ್ಟರ್ನ ಯಾವಾಗ ನೋಡ್ತೀವಿ ಅಂತಂದ್ರೆ, ರಾಸು ಹಾಲು ಕೊಡದೇ ಇರೋ ಸಂದರ್ಭಗಳಲ್ಲಿ, ಈಗ ಕಡಸನ್ನ ಕೊಂಡ್ಕೋಬೇಕಾಗತ್ತೆ ಆವಾಗ ನೋಡ್ತೀವಿ. ಈಗ ಹಸು ಹಾಲು ಕರಿತಾ ಇರೋದಿಲ್ಲ, ಗರ್ಭ ಇರ್ತದೆ ಅಂದ್ರೆ ತೆನೆ ಇರ್ತದೆ, ಅಂತ ಸಂದರ್ಭಗಳಲ್ಲಿ ಈ ಅಪಿಯರೆನ್ಸ್ ಎಲ್ಲ ನೋಡಿ ನಾವು ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ಸ್ ಅನ್ನ ನಾವು ಕೊಂಡ್ಕೋತೀವಿ. ಹಾಲು ಕರೀತಾ ಇರುವಾಗ ಏನ್ ಮಾಡಬಹುದು ಅಂತಂದ್ರೆ, ನೀವು ಡೈರೆಕ್ಟ್ ಆಗಿ ಹಾಲು ಎಷ್ಟು ಬರ್ತದೆ ಅಂತ ತಿಳ್ಕೊಳ್ಬಹುದು. ಮೂರ್ ಸಾರಿ ಕರೆಸಿ ನೋಡ್ಕೊಂಡು ಲಾಸ್ಟ್ ಟೂ ಟೈಮ್ಸ್ ಏನ್ ಹಾಲು ಬರ್ತದೋ ಅದನ್ನ ಮಾತ್ರ ಲೆಕ್ಕ ತಕೊಂಡು ಒಂದ್ ದಿವಸಕ್ಕೆ ಇಷ್ಟು ಹಾಲು ಬರ್ತದೆ ಅಂತ ನಾವು ಪರಿಗಣಿಸ್ಕೋಬೇಕು. ಅದ್ರ ಪ್ರಕಾರ ಈಗ ಏನು ಒಂದು ಒಂದು ಲೀಟರ್ ಹಾಲ್ಗೆ ಒಂದು 4,000 ಐದ್ ಸಾವಿರದಷ್ಟು ಇದಿದೆ ರೇಟು, ಅದ್ ನೋಡಿ ನೀವು ಕೊಂಡ್ಕೋಬೇಕಾಗ್ತದೆ. ಹೀಗೆ ನಾವು ಹೈನುರು ಹಸುಗಳನ್ನ ಆಯ್ಕೆ ಮಾಡ್ಕೋಬೇಕು. ನಮ್ ದೇಶದಲ್ಲಿ ಯಾವ ತಳಿ ಇದಾವೆ, ಯಾವ ತಳಿ ಸೂಕ್ತ ಹೈನುಗಾರಿಕೆ ಅನ್ನೋದನ್ನ ತಾವು ತಿಳ್ಕೊಂಡ್ರಿ. ಮತ್ತೆ ಬಹಳ ಮುಖ್ಯವಾದ ಅಂಶ ಅಂತ ಅಂದ್ರೆ ಪೋಷಣೆ. ಈ ಪೋಷಣೆ ನಲ್ಲಿ ನಾವು ಹೆಚ್ಚಿಗೆ ಗಮನವನ್ನು ಕೊಡ್ಬೇಕು ಪೋಷಣೆಗೆ. ಯಾಕೆಂತಂದ್ರೆ ಇಲ್ಲಿ ಶೇಕಡ ಏನು ಹೈನುಗಾರಿಕೆನಲ್ಲಿ ಖರ್ಚು ಬಳತವ್ರೆ ಶೇಕಡ 65-70% ಈ ಪೋಷಣೆಗೇನೆ ಖರ್ಚಾಗ್ಬಿಡುತ್ತೆ. ಹಾಗಾಗಿ ನಾವು ಇಲ್ಲಿ ಹೈನುಗಾರಿಕೆ ಲಾಭದಾಯಕ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಏನು ಪರಿಕರಗಳಿದೆಯೋ ಪೋಷಣೆಗೋಸ್ಕರ ಲೋಕಲಿ ಅವೈಲಬಲ್ ನಮ್ಮ ಫೀಡ್ ಸ್ಟಾಪ್ಸ್ ಫೀಡ್ ಆಗಿ ಏನೇನು ಉಪಯೋಗಿಸ್ತೀವೋ ಅದನ್ನೆಲ್ಲ ಬಹಳ ಎಚ್ಚರಿಕೆಯಿಂದ ಗಮನಿಸಿ ಮೇವು ಪಶು ಆಹಾರ ಮಾಡಿಕೊಂಡು ನಾವು ರಾಷ್ಟ್ರಗಳಿಗೆ ಕೊಡ್ಬೇಕು. ಇಲ್ಲಿ ಸಮತೋಲನ ಆಹಾರ ನಮ್ಮ ರೈತರು, ನಾನು ಸುಮಾರು ಸಾರಿ ಈ ಒಂದು ಗೆಸ್ಟ್ ಲೆಕ್ಚರ್ ಕೊಡುವಾಗ ಸಮತೋಲನ ಆಹಾರ ಬಗ್ಗೆ ಹೇಳಿದೀನಿ. ಅವ್ರಿಗೂ ಒಬ್ಬರಿಗೂ ಗೊತ್ತಿಲ್ಲ ಸಮತೋಲನ ಆಹಾರ ಏನು, ಯಾಕೆ ಕೊಡ್ಬೇಕು ಅಂತ, ಸಮತೋಲನ ಆಹಾರದಿಂದ ಪ್ರಯೋಜನ ಏನು ಅಂತ ಗೊತ್ತಿಲ್ಲ ಪಾಪ. ಹಾಗಾಗಿ ನಾನು ಇಲ್ಲಿ ಹೆಚ್ಚಿಗೆ ಸಮತೋಲನ ಆಹಾರದ ಬಗ್ಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ. ಈ ಸಮತೋಲನ ಆಹಾರ ಅಂತಾರೆ, ಒಂದು ದಿವಸಕ್ಕೆ ಒಂದು ರಾಸುವಿಗೆ ಅದರ ಶರೀರ ನಿರ್ವಹಣೆಗೆ, ಹಾಲು ಉತ್ಪತ್ತಿಗೆ, ಹೊಟ್ಟೆಯಲ್ಲಿ ಬೆಳೆಯತಕ್ಕಂತ ಕರುವಿಗೆ, ಕರು ಬೆಳವಣಿಗೆಗೆ ಎಲ್ಲಾ ಸೇರಿಸಿ ಒಂದು ದಿವಸಕ್ಕೆ ಎಷ್ಟು ಪೋಷಕಾಂಶಗಳು ಬೇಕೋ ಅಷ್ಟು ಪೋಷಕಾಂಶಗಳನ್ನು ವಿವಿಧ ಪರಿಕರಗಳ ಮೂಲಕ ಒದಗಿಸುವುದಕ್ಕೆ ಸಮತೋಲನ ಆಹಾರ ಅಂತ ನಾವು ಕರಿತೀವಿ. ಈ ಸಮತೋಲನದ ಆಹಾರದಲ್ಲಿ ಏನೆಲ್ಲ ಇರಬೇಕು, ಹಸಿರು ಹುಲ್ಲು ಇರ್ಬೇಕು, ಒಣ ಹುಲ್ಲು ಇರ್ಬೇಕು, ಪಶು ಆಹಾರ ಇರ್ಬೇಕು, ಪಶು ಆಹಾರದಲ್ಲಿ ಮಿನರಲ್ ಮಿಕ್ಸಸ್ ಅಂತೂ ಇರಲೇಬೇಕು, ಮತ್ತೆ ಹಸಿರು ಹುಲ್ಲಲ್ಲಿ ಸ್ವಲ್ಪ ದ್ವಿದಳ ಮೇವು ಇರ್ಬೇಕು. ಇಷ್ಟೆಲ್ಲ ಇದ್ರೆ ಅದಕ್ಕೆ ಸಮತೋಲನ ಆಹಾರ ಅಂತ ನಾವು ಕರಿತೀವಿ. ಯಾಕೆ ಸಮತೋಲನ ಆಹಾರ ಕೊಡ್ಬೇಕು ಅಂತಂದ್ರೆ, ಈಗ ಹಸಿರು ಕೊಟ್ಬಿಡ್ತೀವಿ, ನಮ್ಮಲ್ಲಿ ಹಸಿರು ಬೇಕಾದಷ್ಟು ಇದೆ ಕೊಡ್ತೀವಿ, ಏನ್ ಅಕ್ಕಿನ ಬೇಕಾ ಅಂತ ರೈತರು ಅಂತಾರೆ. ಇಲ್ಲ, ಹಸಿರು ಹುಲ್ಲಲ್ಲಿ ನೀರಿನಂಶ ಹೆಚ್ಚಿಗೆ ಇರುತ್ತೆ, ಪೋಷಕಾಂಶದ ಗುಣಮಟ್ಟ ಚೆನ್ನಾಗಿರುತ್ತೆ, ಅದ್ರ ನೋ ಡೌಟ್. ನೀರಿನಂಶನೂ ಹಾಗೆ ಇರ್ತದೆ, ಹಾಗಾಗಿ ನಮ್ಗೆ ಹೆಚ್ಚಿನ ಬರೋದಿಲ್ಲ, ಆಗಿನ ಉತ್ಪಾದಕತೆ ಅಷ್ಟೊಂದು ಇರೋದಿಲ್ಲ ಬರೀ ಹಸಿರನ್ನೇ ಕೊಟ್ಟಾಗ. ಯಾಕೆ ಅಂತಂದ್ರೆ ಮಾಯಿಶ್ಚರ್ ಲೆವೆಲ್ ಜಾಸ್ತಿಯಿಂದ ಪೋಷಕಾಂಶಗಳು ಸಿಗೋದು ಶರೀರ ಕಡಿಮೆ ಆಗುತ್ತಲ್ವಾ. ಮತ್ತೆ ಅದನ್ನ ಸರಿಪಡಿಸೋದಕ್ಕೆ ನಾವು ಒಣ ಹುಲ್ಲನ್ನ ಕೊಡ್ತೀವಿ. ಒಣ ಹುಲ್ಲಲ್ಲಿ ಏನು ಪೋಷಕಾಂಶಗಳ ಗುಣಮಟ್ಟ ಏನ್ ಚೆನ್ನಾಗಿರೋದಿಲ್ಲ, ಅದರಲ್ಲಿ ನಾರಿನಂಶ ಹೆಚ್ಚಿಗೆ ಇರ್ತದೆ, ಅಲ್ಲಿ ಬ್ಯಾಲೆನ್ಸ್ ಆಗ್ತದೆ. ಒಣ ಹುಲ್ಲು ಹಸಿರು ಹುಲ್ಲು ನೀರಿನ ಅಂಶದ ವಿಷಯದಲ್ಲಿ ಹೇಳಿದ್ರೆ ಬ್ಯಾಲೆನ್ಸ್ ಆಗುತ್ತೆ ಅಷ್ಟೇ. ಇವೆರಡು ಸಹ ಕೊಟ್ಟುವೆ ನಮ್ಗೆ ಪೋಷಕಾಂಶಗಳ ಸಾಂದ್ರತೆ ಅಷ್ಟೊಂದು ಇರುವುದಿಲ್ಲ, ನಮ್ಗೆ ಎಷ್ಟು ಬೇಕೋ ಹಾಲು ಉತ್ಪತ್ತಿಗೆ ಅಷ್ಟು ಸಿಗೋದಿಲ್ಲ, ಅದಕ್ಕೋಸ್ಕರ ನಾವು ಪಶು ಆಹಾರವನ್ನು ಸಹ ಕೊಡ್ತೀವಿ. ಇದರಲ್ಲಿ ಪೋಷಕಾಂಶಗಳ ಸಾಂದ್ರತೆ ಹೆಚ್ಚಿಗೆ ಇರುತ್ತೆ, ಹಾಗಾಗಿ ಅದನ್ನ ಕೊಡ್ತೀವಿ. ಮತ್ತೆ ಒಂದು ಹಸು 10 ಲೀಟರ್ ಕೊಡೋ ಹಸು ಒಂದ್ ದಿವಸಕ್ಕೆ ಸುಮಾರು 1 kg ಖನಿಜಾಂಶದ ಪುಡಿಯನ್ನ ಕಳ್ಕೊಳ್ಳುತ್ತೆ ಶರೀರದಿಂದ, ಅದಕ್ಕೋಸ್ಕರ ನಾವು ಅದನ್ನ ರಿಪ್ಲೇಸ್ಮೆಂಟ್ ಮಾಡ್ಬೇಕು. ಆ ಒಂದು ದೃಷ್ಟಿಯಲ್ಲಿ ನಾವು ಈ ಖನಿಜಾಂಶದ ಪುಡಿ ಏನ್ ಮಿನರಲ್ ಮಿಕ್ಸಸ್ ಅಂತ ಹೇಳ್ತೀವಿ, ಒಳ್ಳೊಳ್ಳೆ ಮಿನರಲ್ ಮಿಕ್ಸಸ್ ಇದಾವೆ, ಅಗ್ರಿ ಮೀನು, ಲ್ಯಾಕ್ಟೋ ಮೀನು, ಬೆಸ್ಟ್ ಮೀನು, ಗೋಲ್ಡ್ ಮೀನ್ ಅಂತ ಸುಮಾರು ಮಿನರಲ್ ಮಿಕ್ಸಸ್ ಮಾರ್ಕೆಟ್ ಇವೆ. ಅವನ್ನ ನಾವು ಒಂದು ರಾಸಿಗೆ ಒಂದ್ ದಿವಸಕ್ಕೆ 50-100 ಗ್ರಾಂನಷ್ಟು ಕೊಡ್ಬೇಕು. ಹೀಗೆ ಇವಿಷ್ಟು ನಾವು ಕೊಡ್ಬೇಕು. ಈ ಎಷ್ಟು ಕೊಡ್ಬೇಕು ಅಂತ, ಏನೇನ್ ಕೊಡ್ಬೇಕು ಅಂತ ಹೇಳಿದೆ, ಎಷ್ಟು ಕೊಡ್ಬೇಕು ಅನ್ನೋದು ಸಹ ನಾವು ಗಮನದಲ್ಲಿ ಇಟ್ಕೋಬೇಕು. ಅಗತ್ಯಕ್ಕಿಂತ ಹೆಚ್ಚಿಗೆ ಕೊಟ್ರೆ ಹಸು ಮೇಯ್ತದೆ, ಕೊನೆಗೆ ಅದು ಉಪಯೋಗಿಸ್ಕೊಳಕ್ ಆಗದನ ಶರೀರಿಗೆ ಅದು ಯೂರಿನ್ ಮತ್ತು ಡಂಗ ಮೂಲಕ ಹೊರಗಡೆ ಹೊರಟೋಗ್ತದೆ, ಆವಾಗ ಈ ಹೈನುಗಾರರಿಗೆ ಲಾಸ್ ಆಗ್ತದೆ. ಮತ್ತೆ ಕಡಿಮೆ ಕೊಟ್ರೆ ಹಸುವಿನ ಜೆನೆಟಿಕ್ ಪೊಟೆನ್ಶಿಯಾಲಿಟಿಗಿಂತ ಏನು ಹಾಲು ಉತ್ಪತ್ತಿ ಮಾಡುತ್ತೋ ಅದಕ್ಕಿಂತ ಪೋಷಕಾಂಶಗಳು ನಾವು ಕೊಡೋದು ಕಡಿಮೆ ಆದಾಗ ಶರೀರದಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನೆಲ್ಲ ಎಳ್ಕೊಂಡ್ಬಿಟ್ಟು ಶರೀರದ ಬರಡ ಆಗ್ತದೆ, ಹಸು ಲಾಸ್ ಆಗ್ತದೆ, ಈಟಿಗೆ ಬರಲ್ಲ, ಮತ್ತೆ ಅದನ್ನ ನಾವು ಸಂತಾನಕ್ರಿಯೆಗೆ ಒಳಪಡಿಸಿ ಕರು ಹಾಕ್ಸೋದು ಬಹಳ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನಾವು ಈ ಕಡಿಮೆನೂ ಕೊಡಬಾರ್ದು, ಹೆಚ್ಚಿಗೆನೂ ಕೊಡಬಾರ್ದು, ಒಂದು ಮಧ್ಯಮ ಹಸು ಎಷ್ಟು ಬೇಕೋ ಅಷ್ಟು ನಾವು ಕೊಡ್ಬೇಕಾಗ್ತದೆ. ಹೀಗೆ ನಾವು ಹೇಳುವಾಗ ಒಂದು 400 kg ತೂಕ ಇರ್ತಕ್ಕಂಥ ಹಸುವಿಗೆ ಎಲ್ಲ ಎಷ್ಟು ಕೊಡ್ಬೋದು ಅಂತಂದ್ರೆ 400 kg ಇರ್ತದೆ ಅಂತ ಇಟ್ಕೊಳ್ಳಿ, 10 liter ಹಾಲು ಕೊಡ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ, ಆ ಕೆಸರು ಹುಲ್ಲು ಒಂದು 20 kg, ದ್ವಿದಳದ ಮೇವು ಒಂದು 3 kg, ಏಕದಳದ್ದು ಒಂದು 1 kg, ಪಶುವಾರ ಒಂದು 3 kg ಕೊಟ್ರೆ ಅದಕ್ಕೆ ಒಣ ಅಂಶ ಒಂದು 11 kg ಅಷ್ಟು ಸಿಕ್ಕದಂಗಾಗುತ್ತೆ. 10 liter ಹಾಲು ನಿರಂತರವಾಗಿ ಬರ್ತಾ ಇರ್ತದೆ. ಅದೇ ರೀತಿ 400 kg ಇದ್ದು 20 liter ಹಾಲು ಕೊಡ್ತಾ ಇದ್ರೆ ಒಂದು 30 kg ಅಷ್ಟು ಹಸಿರು ಹುಲ್ಲು, ಒಂದು 3.5-4 kg ಅಷ್ಟು ಪಶುವಾರ, ಒಂದು ಸ್ವಲ್ಪ ಏಕದಳದ ಹುಲ್ಲು, ಮತ್ತೆ ಒಂದು 6 kg ಅಷ್ಟು ಪಶುವಾರ, ಒಟ್ಟಾರೆ ಒಂದು 16 kg ಅಷ್ಟು ಒಣಾಂಶ ಅದಕ್ಕೆ ಸಿಗುವ ಹಾಗೆ ನಾವು ಕೊಟ್ರೆ ಅದು ದಿವಸಕ್ಕೆ 20 liter ಅಷ್ಟು ಹಾಲನ್ನ ಕೊಡುತ್ತೆ. ಈ 20 liter ಅಷ್ಟು ಹಾಲು ಕೊಡುವುದಲ್ದೇನೆ ಅದು ನಿರಂತರವಾಗಿ ಹಾಲು ಕೊಡುತ್ತಾ ಇರ್ತದೆ. ಒಂದು ದಿವಸಕ್ಕೆ ಈಗ ಕರು ಹಾಕಿದ್ಮೇಲೆ 30-50 ದಿವಸಕ್ಕೆ ಅದು ಪೀಕ್ ಇಲ್ಡ್ ಹೋಗ್ತದೆ. ಅಂದ್ರೆ ಅದ ಒಂದು ಆ ಒಂದು ಕರಾವಿನ ಹಂತದಲ್ಲಿ ಹೆಚ್ಚಾಗಿ ಹಾಲನ್ನ ಕೊಡೋಕೆ ಈ ಒಂದು ಪೀರಿಯಡ್ ಅಲ್ಲಿ ಅದು ಪ್ರಾರಂಭ ಮಾಡ್ತದೆ. ಆಮೇಲೆ ಒಂದು 50-55 ದಿವಸ ಆದ್ಮೇಲೆ ಹಾಲು ಇಳಿತಾ ಹೋಗ್ತದೆ. ಅವನು ದಿವಸಕ್ಕೆ 25-30 ml ಅಷ್ಟೇ ಕಡಿಮೆ ಆಗ್ಬೇಕು. ಅದಕ್ಕಿಂತ ಏನಾದ್ರೂ ಕಡಿಮೆ ಆಯ್ತು ಅಥವಾ ಹೆಚ್ಚಾಯ್ತು ಅಂತಂದ್ರೆ ನಾವು ಕೊಡೋ ಆಹಾರದಲ್ಲಿ ಏನೋ ವ್ಯತ್ಯಾಸ ಇದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಹಾಗೇನೆ ನಾವು ಕೊಡೋ ಪಶುವಾರದಲ್ಲಿ ಏನಾದ್ರು ವ್ಯತ್ಯಾಸ ಇದೆ. ಈಗ ನಾವು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಈ ಹಸು 1 liter ಹಾಲು ಕೊಡ್ತಿತ್ತು, ಅದ್ರ ತಾಯಿ 1 liter ಹಾಲು ಕೊಡ್ತಿತ್ತು, ಇದು ಅಷ್ಟೇ ಕೊಡ್ಬೇಕು ಅಂತ ನಾವು ನಿರೀಕ್ಷೆಯನ್ನು ಇಟ್ಕೊಂಡಿರ್ತೀವಿ. ಆ ನಿರೀಕ್ಷೆ ಪ್ರಕಾರ ಹಸು ಹಾಲು ಕೊಡ್ತಾ ಇಲ್ಲ ಅಂತಂದ್ರೆ ನಮ್ಮ ಪಶುವಾರ ಏನು ನಮ್ಮ ರೇಷನ್ ಕೊಡ್ತಾ ಇದೀವೋ ಅದರಲ್ಲಿ ಪ್ರೋಟೀನ್ ಅಂಶ ಕಡಿಮೆ ಇದೆ ಅಂತ ಅರ್ಥ, ಪ್ರೋಟೀನ್ ಅಂಶ ಕಡಿಮೆ ಇದೆ ಅಂತ. ಅದಕ್ಕೆ ನಾವು ಈ ಕರ್ನಾಟಕ ಗವರ್ಮೆಂಟ್ ಒಂದು 3 ತರ ಪಶುವಾರವನ್ನ ಉತ್ಪತ್ತಿ ಮಾಡ್ತಾ ಇದೆ, ಇದು ಕೊಡ್ತಾ ಇದೆ, ಟೈಪ್ 1, ಟೈಪ್ 2, ಟೈಪ್ 3 ಅಂತ ಹೇಳಿ. ಆ ಟೈಪ್ 1 ಪಶುವಾರವನ್ನ ಕೊಟ್ರೆ ಅದ್ರಲ್ಲಿ ಪ್ರೋಟೀನ್ ಅಂಶ ಹೆಚ್ಚಿಗೆ ಇರ್ತದೆ, ಆಗ ಪೀಕ್ ಲೆವೆಲ್ ಪ್ರೊಡಕ್ಟಿವಿಟಿ ಹೋಗ್ತದೆ, ಹೆಚ್ಚು ಹಾಲು ಉತ್ಪತ್ತಿ ಕೊಡ್ತಕ್ಕಂಥ ಲೆವೆಲ್ ಹೋಗುತ್ತೆ. ಆಮೇಲೆ ಅದನ್ನೇ ನಾವು ಮೇಂಟೈನ್ ಮಾಡ್ಕೋಬೇಕು ಅಂತಾರೆ, ಒಂದ್ಸಾರಿ ಹೈಯೆಸ್ಟ್ ಲೆವೆಲ್ ಹೋದ್ಮೇಲೆ ಅದನ್ನೇ ಮೇಂಟೈನ್ ಮಾಡ್ಕೋಬೇಕು ಅಂತ ಅಂದ್ರೆ ನಾವು ಟೈಪ್ 2 ಕೊಟ್ರೆ ಸಾಕು, ಪಶುವಾರವನ್ನ ಟೈಪ್ 2 ಕೊಟ್ರೆ ಸಾಕು. ಹಾಗಾಗಿ ನಮ್ಗೆ ಸಸ್ಟೈನಬಿಲಿಟಿ ಹಾಲಿನಲ್ಲಿ ನಿರಂತರವಾದ ಹಾಲು ಉತ್ಪತ್ತಿ ಆಗ್ತಾ ಇಲ್ಲ ಅಂತ ಅಂದ್ರೆ ಎನರ್ಜಿ ಕಡಿಮೆ ಇದೆ ಅಂತ ಹೇಳಿ, ಅಂದ್ರೆ ಪಿಷ್ಟ ಪದಾರ್ಥಗಳಿದೆಯಲ್ಲ ಪಶುವಾರದಲ್ಲಿ ಅದು ಕಡಿಮೆ ಇದೆ ಅಂತ ನಾವು ತಿಳ್ಕೊಬೇಕು. ಅದು ಪೀಕ್ ಲೆವೆಲ್ ಹೋಗಿಲ್ಲ ಅಂತ ಅಂದ್ರೆ ಪ್ರೋಟೀನ್ ಅಂಶ ಕಡಿಮೆ ಇದೆ, ನಾವು ಪ್ರೋಟೀನ್ ಸೇರಿಸ್ಬೇಕು. ಈಗ ಪಶುವಾರ ನಾವು ಏನ್ ಸಿಕ್ಕಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಏನ್ ಮಾಡೋದು ಅಂತ ನಿಮ್ಗೆ ಯೋಚನೆ ಆಗ್ಬೋದು. ಪಶುವಾರ ಸಿಕ್ಕಿಲ್ಲ ಅಂತಂದ್ರೆ ನೀವು ಪ್ರೋಟೀನ್ ಅಂಶವನ್ನ ರಿಪ್ಲೇಸ್ಮೆಂಟ್ ಮಾಡ್ಬೇಕು ಅಂತಂದ್ರೆ ನೀವು ಈ ಕಡಲೆಕಾಯಿನ ಹಿಂಡಿಯನ್ನ ಕೊಡ್ಬಹುದು. 1 kg ಅಷ್ಟು ಕಡಲೆಕಾಯಿನ ಹಿಂಡಿ ಕೊಟ್ರೆ ಅದು ಹೆಚ್ಚಿಗೆ ಪ್ರೋಟೀನ್ ಅನ್ನ ಒರೆಸುತ್ತೆ, ಆಗ ಅದು ಹೆಚ್ಚಿಗೆ ಹಾಲು ಕೊಡೋಕೆ ಪ್ರಯತ್ನ ಪಡ್ತದೆ. ಹೀಗೆ ನೀವೇ ಒಂದು ಸಮತೋಲನ ಪಶುವಾರವನ್ನು ತಯಾರು ಮಾಡ್ಕೋಬಹುದು. ಅದ್ ಹೇಗೆ ಅಂತಂದ್ರೆ ಈಗ ಒಂದು ನಿಮ್ಮಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆಯೋ ಆ ಇಂಗ್ರೀಡಿಯೆಂಟ್ಸ್ ಆದಾದ್ಮೇಲೆ ನೀವು ಪಶುವಾರವನ್ನ ತಯಾರು ಮಾಡ್ಕೋಬಹುದು. ಮೇಯ್ದು ಸಾಮಾನ್ಯವಾಗಿ ಮುಸ್ಕಿನ ಜೋಳ ತುಂಬಾ ಚೀಪ್ ಆಗಿ ಸಿಗ್ತದೆ ಎಲ್ಲಾ ಕಡೆನು. ನಾನು 100 kg ಹೇಳ್ತೀನಿ ಎಷ್ಟೆಷ್ಟು ಸೇರಿಸ್ಬೇಕು ಅಂತ ಹೇಳಿ. ಜೋಳವನ್ನ ಒಂದು 25 kg ಅಷ್ಟು ಮುಸ್ಕಿನ ಜೋಳ, ಬಾರ್ಲಿ ಇರ್ಬೋದು, ರಾಗಿ ಇರ್ಬೋದು, ವೀಟ್ ಇರ್ಬೋದು, ಅದು ಒಂದು 25 kg ಅಷ್ಟು ಇರ್ಬೇಕಾಗ್ತದೆ. ಮತ್ತೆ ಫ್ರೈಡ್ 1/2 gram ಅದು ಸಿಗ್ತದೆ, ಫ್ರೈಡ್ 1/2 gram ಅದೊಂದು 7 kg ಅಷ್ಟು. ವೀಟ್ ಬ್ರ್ಯಾನ್ ಸಿಗ್ತದೆ, ಅಂದ್ರೆ ಗೋಧಿಯ ಒಂದು ಹೊಟ್ಟು ಬ್ರ್ಯಾನ್ ಹೊಟ್ಟು ಇರ್ಬೋದು, ಅದೊಂದು 15 kg. ಹಾಗೇನೆ ನಮ್ಮ ರೈಸ್ ಪಾಲಿಶ್ ಅದೊಂದು 15 kg ಅಷ್ಟು. ಮತ್ತೆ ಗ್ರಾಮ್ ಮಸ್ಕು ಕಡಲೆ ಹೊಟ್ಟು, ಏನು ಕಡಲೆ ಬೇಳೆ ಮಾಡ್ತಾರೋ ಅದ್ರಲ್ಲಿ ಹೊಟ್ಟು ಬರ್ತದೆ, ಅದೊಂದು 5 kg ಅಷ್ಟು. ಗ್ರೌಂಡ್ನಟ್ ಕೇಕ್ ಒಂದು 30 kg ಅಷ್ಟು. ಇವಿಷ್ಟು ಮೇಜರ್ ಇಂಗ್ರೀಡಿಯೆಂಟ್ಸ್ ಇದ್ರ ಜೊತೆಗೆ ಕಂಪಲ್ಸರಿಯಾಗಿ ಯಾವುದೇ ಒಂದು ಫಾರ್ಮುಲಾ ಇರ್ಬೋದು, ಕಂಪಲ್ಸರಿಯಾಗಿ 1% ಸಾಲ್ಟ್ ಅದು 1 kg, ಮತ್ತೆ ಮಿನರಲ್ ಮಿಕ್ಸಸ್ 1-2 kg. ಇದು ಎಲ್ಲ ಮಾರ್ಕೆಟ್ ಅಲ್ಲ ಸಿಗುತ್ತೆ ನೋಡಿ, ಬಹಳ ಸುಲಭವಾಗಿ ನೀವೇ ತಯಾರು ಮಾಡ್ಕೋಬಹುದು. ಇದು ಬಹಳ ಉತ್ಕೃಷ್ಟವಾದ ಒಂದು ಫಾರ್ಮುಲಾ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅಥವಾ ನೀವು ಇನ್ನು ಬೇಕಾದ್ರೆ ಫ್ರೂಟ್ ಮೆಥಡ್ ಅಲ್ಲೂ ಸಹ ಮಾಡ್ಕೋಬಹುದು. 30 kg ಅಷ್ಟು ಇದರ ಜೋಳ, 30 kg ಅಷ್ಟು ಹಿಂಡಿ, 30 kg ಅಷ್ಟು ಬೂಸ. ಹಿಂಡಿನಲ್ಲಿ ತರಾವರಿ ಹಿಂಡಿಗಳು ಹಾಕೋದು ಒಳ್ಳೇದು, ಬೂಸದಲ್ಲಿ ತರಾವರಿ ಸೇರ್ಸ್ಗಳು ಇವೆಲ್ಲ 30 kg ಇರಬೇಕು. ಮತ್ತೆ ಈ ಗ್ರೈನ್ಸ್ ಮೇಜ್ ಅಂತ ಹೇಳಿದ್ನಲ್ಲ ಚೀಪ್ ಆಗಿ ಸಿಗೋದು, ಅದು 30 kg ಹೇಳಿದೆ. ಅದ್ರಲ್ಲಿ ನೀವು ನಿಮ್ಮಲ್ಲಿ ಯಾವ ಚೀಪ್ ಇದೆ, ರಾಗಿ ಇರ್ಬೋದು, ಗೋಧಿ ಇರ್ಬೋದು, ಯಾವ್ದಿದೆಯೋ ಲೋಕಲ್ ಅಲ್ಲಿ ಜೋಳ ಇರ್ಬೋದು, ಯಾವ್ದಾದ್ರು ಸೇರ್ಸ್ಕೊಂಡು ನೀವು ಮಾಡ್ಬೋದು. ಮತ್ತೆ 7 kg ಕಡಲೆ ಒಟ್ಟು, ಮತ್ತೆ 1 kg ಸಾಲ್ಟ್, 1 kg ಉಪ್ಪು, 100 kg ಆಯ್ತು. ಈ ತರ ಮಾಡಿ ನೀವು ಈ ಚಕ್ಕೆ ಹಿಂಡಿ ಇರ್ತದಲ್ಲ ಅದನ್ನೆಲ್ಲ ಮಿಲ್ ಮಾಡಿಸ್ಕೋಬೇಕು, ಜೋಳವನ್ನ ನುಚ್ಚು ಮಾಡಿಸ್ಕೋಬೇಕು. ಇನ್ನಿದನ್ನೆಲ್ಲ ಹಾಗೆ ಮಿಕ್ಸ್ ಮಾಡಿ ನೀವು ಮನೇಲಿ ಇಟ್ಕೊಂಡು ರಾಸುಗಳಿಗೆ ಕೊಡ್ಬೋದು. ಮತ್ತೆ ಕರುಗಳ ಪ್ರಾರಂಭಿಕ ಆಹಾರನು ಸಹ ನೀವು ಮನೇಲೇ ಮಾಡ್ಕೋಬಹುದು. ಇದಕ್ಕೊಂದು ಸ್ವಲ್ಪ ವ್ಯತ್ಯಾಸ ಇರ್ತದೆ. ಅದರಲ್ಲಿ ಮೇಜ್ ಅಂತಲೂ ಹಾಕ್ಲೇಬೇಕು, ಅದು ಬಹಳ ಯೂನಿವರ್ಸಲ್ ಇನ್ಗ್ರೀಡಿಯಂಟ್. ಅದು 50 kg ಅಷ್ಟು ಮೇಜು, ಒಂದು 10 kg ಅಷ್ಟು ಗೋಧಿ ಬೂಸ, ಒಂದು 30 kg ಅಷ್ಟು ಗ್ರೌಂಡ್ನಟ್ ಕೇಕ್, 7 kg ಅಷ್ಟು ಫಿಶ್ ಮೀಲು ಅಥವಾ ಮೀಟ್ ಮೀಲು, ಗೊತ್ತಾಯ್ತಲ್ಲ ಫಿಶ್ ಮೀಲು ಮೀನಿನ ಪುಡಿ, ರಕ್ತದ ಪುಡಿ, ಅದು 7 kg ಅಷ್ಟು. ಮತ್ತೆ ಸಾಲ್ಟ್ ಮಾಮೂಲಿ 1 kg, ಮಿನರಲ್ ಮಿಕ್ಸರ್ಸ್ 8 kg. ಈ ತರ ಕರುಗಳ ಪ್ರಾರಂಭಿಕ ಆಹಾರ, ಈಗ ನಾನು ಏನ್ ಹೇಳ್ದೆ ಇದು ಕರುಗಳ ಪ್ರಾರಂಭಿಕ ಆಹಾರ, ಇದನ್ನು ನೀವು ಮಾಡಿ ಮನೇಲಿ ಇಟ್ಕೊಂಡು ಕರುಗಳಿಗೆ ನೀವು 7ನೇ ವಾರದಿಂದ ಕೊಡಬಹುದು. ಇದು ಕರುಗಳ ಪ್ರಾರಂಭಿಕ ಪಶು ಆಹಾರ. ಎಲ್ಲಿಯವರೆಗೆ ಕೊಡ್ಬೇಕದು? ಇದು 7ನೇ ವಾರದಿಂದ ಪ್ರಾರಂಭ ಮಾಡಿ 3ನೇ ತಿಂಗಳವರೆಗೂ ಕರುಗಳ ಪ್ರಾರಂಭಿಕ ಆಹಾರವನ್ನ ಕೊಡ್ಬೇಕು. ಬೆಳವಣಿಗೆನಲ್ಲಿ ಅದು ಹೇಳ್ತೀನಿ ನಿಮ್ಗೆ. ಇದಿಷ್ಟು ನಾನು ನಿಮ್ಗೆ ಈ ಸಮತೋಲನ ಪಶು ಆಹಾರವನ್ನ ಹೇಗೆ ತಯಾರು ಮಾಡ್ಕೋಬಹುದು ಮನೆಯಲ್ಲಿ ಅನ್ನೋದು ಬಗ್ಗೆ ಹೇಳಿದೆ. ಮಾಧವಯ್ಯವರೇ, ಇಷ್ಟೊತ್ತು ಲಾಭದಾಯಕ ಹೈನುಗಾರಿಕೆಯಲ್ಲಿ ಪ್ರಮುಖ ಪಾತ್ರ ಸಮತೋಲನ ಪಶು ಆಹಾರವನ್ನ ನಾವು ನೀಡುವಂಥದ್ದು. ಇಲ್ಲಿಯವರೆಗೆ ನಾವು ಬಂದಿದ್ದೀವಿ, ಇನ್ನೂ ಲಾಭದಾಯಕವಾಗಿ ಹೈನುಗಾರಿಕೆಯನ್ನು ಮಾಡಬೇಕಾದ್ರೆ ತಿಳ್ಕೊಳ್ಬೇಕಾದಂತಹ ವಿಚಾರಗಳು ಸಾಕಷ್ಟು ಇವೆ. ಮುಂದಿನ ಕಾರ್ಯಕ್ರಮದಲ್ಲಿ ಅದರ ಬಗ್ಗೆ ನಾವು ಮಾಹಿತಿಯನ್ನು ಮಾಡಿಕೊಡೋಣ. ಇದ್ರ ಬಗ್ಗೆ ಅನುಮಾನಗಳಿದ್ರೆ ಪ್ರಶ್ನೆ ಕೇಳೋದಕ್ಕೂ ಅವಕಾಶ ಇದೆ. ಖಂಡಿತ ಈ 2ನೇ ಕಾರ್ಯಕ್ರಮದ ಕೊನೆಯಲ್ಲಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಅವರಿಗೆ ತಿಳಿಸೋರಿದ್ದೀವಿ. ನಿರೀಕ್ಷೆ ಮಾಡಿ ಅಂತ ನಮ್ಮ ರೈತ ಬಂಧುವರಿಗೆ ಹೇಳಿ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಮುಗಿಸೋಣ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಲಾಭದಾಯಕ ಹೈನುಗಾರಿಕೆಗೆ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂನಲ್ಲಿರುವ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಹೈನು ವಿಜ್ಞಾನ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿರುವ ಡಾ ಮಹದೇವಯ್ಯ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ಈ ಸಂದರ್ಶನದ ಮುಂದುವರೆದ ಭಾಗ ನಮ್ಮ ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಆಲಿಸುವಿರಿ. ಎಜಿಎನ್ಪಿ ಪ್ರಥಮ್ ಮುನ್ನುಗಿರಿ. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ, ಇಲ್ಲಿ ಡಿಸೆಂಬರ್ 22ರಿಂದ ಡಿಸೆಂಬರ್ 24ರವರೆಗೆ ಬಾಗಲಕೋಟೆಯ ಉದ್ಯಾನಗಿರಿ ಆವರಣದಲ್ಲಿ ಮಹಿಳಾ ಸಬಲೀಕರಣಕ್ಕಾಗಿ ತೋಟಗಾರಿಕೆ ಎಂಬ ಧ್ಯೇಯವಾಕ್ಯದೊಂದಿಗೆ ತೋಟಗಾರಿಕೆ ಮೇಳ 2021 ಹಮ್ಮಿಕೊಳ್ಳಲಾಗಿದೆ. ಈ ತೋಟಗಾರಿಕೆ ಮೇಳದಲ್ಲಿ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ